ನೆವಣಿ ಬೆಳೆದಿದ್ದೇರಿ ಸರ್. ನಾವು ನೆವಣಿ ಚಿತ್ರೋತ್ಸವನು ನಮ್ಮ ಹತ್ರ ಮಾಡಿದ್ರಿ. ನಾವು ಎಲ್ಲ ನೆವಣಿನೂ ನಾವು ಮಾಡಿ ಪ್ರೊಸೆಸ್ ಮಾಡ್ಕೆಂದ್ರೆ ನಾನು ನಮಗೆ ಬೇಕಾದಂತ ರೈತರು ಅಥವಾ ಯಾರೇ ನಮ್ಗೆ ಕೇಳದಂತವ್ರಿಗೆ ನಾನು ಅವ್ರ ಮನೆಗೆ ಹೋಗಿ ತಲುಪಿಸೋದು ವ್ಯವಸ್ಥೆನೂ ಮಾಡೇನ್ರಿ ಸರ್. ಅವ್ರು ಕೇಳೋದು ನಮ್ಗೆ 5 ಕಿಲೋ ಬೇಕು 10 ಕಿಲೋ ಬೇಕಂತಂದ್ರೆ ನಾವು ಅವ್ರಿಗೆ ಅದು ಪ್ರೊಸೆಸ್ ಮಾಡಕ್ ಆಗಲ್ರಿ ಸರ್. ಅವ್ರಿಗೆ ನಾವೇ ಇಲ್ಲಿ ಒಂದು ಗಿರಣಿ ಒಳಗೆ ಒಡೆದು ಅದೆಲ್ಲ ತೂರಿ ಸ್ವಚ್ಛ ಮಾಡಿ ಅವ್ರಿಗೆ ಪಾಕೆಟ್ ಮಾಡ್ಕೆಂದ್ರೆ ಒಯ್ದು ಕೊಡ್ತೇನ್ರಿ ಸರ್. ಪಾಕೆಟ್ ಮಾಡಿ ಅವರು ನಮ್ಗೆ ಯಾವಾಗಲೂ ಏನರೇ ಕೇಳಿದ್ರು ಒಂದ್ ತೊಡೆ ಜನಕ್ಕೂ ನಾನು ನನ್ನ ಕಾಯಿಪಲ್ಯ ಸಹಿತ ಒಂದ್ ತೊಡೆ ಊರೊಳಗ ಗಣ್ಯ ವ್ಯಕ್ತಿಗಳಾರೆ ಸರ್, ಅವರು ವಿಷಮುಕ್ತ ಆಹಾರ ಕೇಳೋ ಸಂಬಂಧ ನನಗೆ ಫೋನ್ ಹಚ್ಚಿರ್ತಾರೆ. ನಮ್ಗೆ ಇಂಥದ್ ಬೇಕಂತಂದ್ರೆ ಅವರಿಗೆ ಡೈಲಿ ಒಂದ್ 5-6 ಜನ ಅದಾರೆ ಸರ್. ಅವ್ರಿಗೆ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೆಂದ್ರೆ ಅವರಿಗೆ ನಾವು ಡೈಲಿ ಒಂದು 100 ರೂಪಾಯಿದು, ಒಬ್ಬೊಬ್ಬರಿಗೆ 5 ಮಂದಿಗೆ ಅಂದ್ರೆ 500 ರೂಪಾಯಿದು ನಾ ಡೈಲಿ ಅವ್ರಿಗೆ ಪ್ಯಾಕ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆನೂ ಮಾಡೇನ್ರಿ ಸರ್. ಅಲ್ಲ ಮಾಡಿರೋ ಅಥವಾ ಇನ್ ಯಾವತ್ತು ಮಾಡ್ತಾ ಇರ್ತೀರಿ? ಯಾವತ್ತು ಮಾಡ್ತಾ ಇರ್ತೇವೆ ಸರ್. ಅವ್ರು ಇನ್ನೂ ಆದ್ರೂ ಹೆಚ್ಚಿನವರು ನಮ್ಮ ಈಗ ಅಂದ್ರೆ ಏನಾಗಿದ್ರಿ ಸರ್, ಎಲ್ಲರಿಗೆ ವಿಷಮುಕ್ತ ಆಹಾರ ಬೇಕಂತ ಹೇಳ್ಕೊಂಡ್ರೆ ಅವ್ರು ಏನ್ ಮಾಡತ್ತಾರೆ ಸರ್, ಚಲೋದೇ ಊಟ ಮಾಡಬೇಕು. ಈಗ ಶುಗರ್ BP ಹೆಚ್ಚಾಗಿ ಮಂದಿ ಇದು ಆಗ್ಲಿಕ್ಕೆ ಸರ್, ಅದ್ರ ಸಂಬಂಧ ಅವ್ರ ಏನಂತಾರೆ, ನಮ್ಗೆ ಚಲೋ ಆಹಾರ ತಂದು ಕೊಡ್ರಿ ಅಂದ್ರೆ ಒಬ್ಬ ರೈತನ ಮೇಲೆ ವಿಶ್ವಾಸ ಇತ್ತಂದ್ರೆ ನಮ್ಮ ಹತ್ರನು ಒಂದ್ ತೊಡೆ ಜನ ಒಳ್ಳೆಯವರು ಬಂದು ನಮ್ಮ ಊರಾನವರು ಬಂದು ಇದು ಮಾಡ್ಕೊಂಡು ಹೋಗಿ ವಿಸಿಟ್ ಮಾಡ್ಯಾರಿ ಸರ್. ನನ್ನ ಪ್ಲಾಟ್ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಹೋದ್ಮೇಲೆ ನನಗೆ ಅವರು ಆರ್ಡರ್ ಕೊಟ್ಟಾರಿ, ಹಿಂಗಿಂಗೆ ನಮ್ಗೆ ಬೇಕಾದಪ್ಪ ತಂದು ಕೊಡ್ತೀರಿ ಅಂತಂದ್ರೆ ಆಯ್ತ್ರಿ ಸರ್, ನಿಮ್ ಮುಂಜಾನೆ ತಂದು ಕೊಡ್ತೀವ್ರಿ, ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಇದು ಮಾಡ್ತೀರಿ ಅಂತ ಅವ್ರಿಗೊಂದು ಕ್ಯಾರಿ ಬ್ಯಾಗ್ನಾಗ ಹಾಕೊಂಡು ಅವ್ರಿಗೆ ಎಷ್ಟು ಹೇಳ್ತಾರೆ, ಒಂದು 1 ಕಿಲೋ ಬದ್ನಿಕಾಯಿ, 1 ಕಿಲೋ ಬೆಂಡಿಕಾಯಿ, 1 ಕಿಲೋ ಚೌಳಿಕಾಯಿ, 1 ಕಿಲೋ ಸೌಂತೆಕಾಯಿ, 1 ಕಿಲೋ ಹೀರಿಕಾಯಿ, ಇವಟ್ಟೆಲ್ಲ ಕೊಟ್ಟು 2 ಸೂಡ ಮೆಂತಿ ಪಲ್ಯ, 1 ಸೂಡ ಕೊತ್ತಂಬರಿ, 1 ಸೂಡ ಪಾಲಕ, ಇವೆಲ್ಲ ಅವ್ರಿಗೆ ಪ್ಯಾಕ್ ಮಾಡಿ ಇಟ್ಟೆಲ್ಲ ಇಟ್ಟು ಆತೈತ್ರಿ ಸರ್ ಅಂತ ಹೇಳ್ಕೊಂಡ್ರೆ ಇದು ಕೊಟ್ಟು ಬರ್ತೇನೆ ಸರ್. ಈ ಮಾರ್ಕೆಟ್ ನಾಗ ನಡೋದಕ್ಕಿಂತ 5 ರೂಪಾಯಿ ಹೆಚ್ಚಿಗೆ ತಗೋತೀವ್ರಿ ಸರ್ ಅವ್ರ ಕಡೆಯಿಂದ. ನಾವೇನದಕ್ಕೆ ಯಾವುದೇ ತರದ ರಾಸಾಯನಿಕ ಬಳಸಲಾರದಿಂದ ಅವ್ರಿಗೆ ಗೊತ್ತು ಅದಾರಿ ಸರ್. ರಾಸಾಯನಿಕ ಮನೆ ವಿಸಿಟ್ ಮಾಡೇ ಹೋಗ್ಯಾರ ಅವರು, ವಿಸಿಟ್ ಮಾಡಿ ನೋಡ್ಕೊಂಡು ಹೋದ್ಮೇಲೆ ಅವ್ರಿಗೆ ವಿಶ್ವಾಸ ಬಂದ್ಮೇಲೆ ನಮ್ಗೆ ಕರ್ದಾರಿ ಸರ್. ಈಗ ಏನು ಇಂಥ ಒಂದು ವಿಷಮುಕ್ತ ಆಹಾರ ನೀವು ಕೊಟ್ರಿ ಕೆಲವರಿಗೆ, ಅದರ ನಂತರ ಅವರಿಂದಾಗಿ ಬೇರೆಯವರು ಕೂಡ ಪ್ರಭಾವಿತರಾಗಿ ನಮಗೂ ಕೊಡ್ರಿ, ಈಗ ಬೇಕು ನಮಗೆ ಇಂತಹ ಒಂದು ಕಾಯಿಪಲ್ಯ ಇಂತಹ ಬೇಕು ಅಂತ ಹೇಳಿ ಅಂತಂದಾಗ ನಿಮ್ಮ ಒಂದು ಸಂಪರ್ಕ ಹೆಚ್ಚಾಗಿರ್ಬೇಕಲ್ಲ, ನಿಮ್ಮ ಒಂದು ಕೆಲಸ ಹೆಚ್ಚಾಗಿರ್ಬೇಕಲ್ಲ? ಹೆಚ್ಚಾಗಿದ್ರಿ ಸರ್. ಈಗ ಅದೇ ಸರ್, ಅವರು ಹಿಂಗ ಒಂದು ಅವ್ರು ಕೇಳದ್ರೂಪ್ಲೆ ಅವರು ಈಗ ನಾವು 4-5 ಜನ ಕೊಟ್ಟೆವಂದ್ರೆ ಎಲ್ಲಿ ತರಿಸ್ತಪ್ಪ ಅಂತ ಕೇಳ್ತಾರೆ ಸರ್. ಅವ್ರಿಗೆ ಕೇಳದ್ಮೇಲೆ ಅವ್ರು ಹೇಳಿದ್ರಿ ಸರ್, ಇಂತಿಂತವ್ರ ಹೊಲದೊಳಗೆ ನಾವು ತಗೊಂಡ್ಬರ್ತೀನಿ ಅಂತಂದ್ರೆ ಆಯ್ತ್ರಿ ನಮಗೂ ಇಷ್ಟು ಹೇಳ್ರಿ, ನಾವು ಇಟ್ಟು ತಗೊಂಡ್ಬರ್ತೀವ್ರಿ, ನಮಗೂ ಇಟ್ಟು ತಂದು ಕೊಡ್ತಾರೆ ಕೇಳ್ರಿ ಅಂತ ಹೇಳಿದ್ರಿ ಸರ್. ಅವ್ರಿಗೆ ನಾನು ಯಾಕಂದ್ರೆ ನನ್ನ ಬಳಿ ಹಿಂದಿನ ನೋಡ್ಕೋಬೇಕ್ರಿ ಸರ್, ನಾವು ಹೊಲದೊಳಗಿಂದು ನನಗಂದ್ರೆ ಅವ್ರಿಗೆ ಕೂಡಾಟ ಆಗತ್ತೋ ಇಲ್ಲವ್ರಿ ಅಂತ ಹೇಳ್ರಿ. ಅವ್ರಿಗೆ ನಾವು ಒಂದು 15-20 ದಿವಸ ಟೈಮ್ ಕೊಡ್ತೀನಿ ಸರ್. ಆಯ್ತ್ರಿ ನಿಮ್ಗೆ ಈಗ 8ನೇ ತಾರೀಕಿನಿಂದ ಕೊಡಕ್ ನಾವು ಚಾಲನೆ ಕೊಡ್ತೀನಿ ಅಂತ ಹೇಳ್ದಾಕ್ರ ಆಯ್ತ್ರಿ ಅವಾಗಿನಿಂದ ಕೂಡ್ರಿ ಅಂತ ಹೇಳ್ತಾರೆ ಸರ್. ಅವಾಗ ಕೊಟ್ಟಾಕ್ರ ಅಂದ್ ಅವ್ರ ಜೋಡಿ ಒಂದು ಈಗ ಒಂದು 10 ಮಂದಿಗಂತೂ ನನ್ನ ಕಡೆಯಿಂದ ಹೋಯ್ತಾರಿ ಸರ್. 10 ಮಂದಿಗೆ ನಾನು ಡೈಲಿ ಕೊಡ್ತೀನಿ ರೀ. ಅವ್ರ ಕಡೆಯಿಂದ ಕೊಟ್ಟು ಅವರು ಇದು ಮಾಡ್ತಾರ, ಇಲ್ಲ ನೋಡಪ್ಪ ನಿನಗೆ ಇನ್ನ ಬೇಕಾದ್ರೆ ಹೇಳು ನಂಬಲ್ಲಿ ಬಹಳ ಜನ ಅದಾರ ಅಂತ ಹೇಳಿ. ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ನೀರಿನ ಸಮಸ್ಯೆ ಬರ್ತದ್ರಿ ಸರ್. ನೀರಿನ ಸಮಸ್ಯೆ ಇದ್ರ ಸಮಸ್ಯೆ ಬರ್ತಂದ್ರೆ ಒಂದ್ ಸ್ವಲ್ಪ ನಾವು ಯಾಕಂದ್ರೆ ರೈತ ಇವರಿಗೆ ನಾವು ಇದಕ್ಕೆ ಮಾತು ಕೊಟ್ಟೆವಂದ್ರೆ ಇದು ಮಾಡಕ್ ಬರಲ್ರಿ. ಅವ್ರು ನಮ್ ಸಂಬಂಧ ಕೂತಾನ ಮತ್ತಿಂದ ಒಂದ್ ಅವ್ರಿಗೆ ಏನಿಸ್ತದ್ರಿ ಸರ್, ನಾಳೆ ಇಲ್ಲ ನಮ್ಮ ಮನೆ ಕೊಟ್ಟಿದೀವಿ ಈ ಕೊಡಲ್ಲ ಅಂತಂದ್ರೆ ಏನ್ ಮತ್ತೊಂದ್ ಕಡೆ ಹೆಚ್ಚಿಗೆ ಅಂತ ಇದಕ್ಕೆ ಹೋತ ವಿಶ್ವಾಸ ಬರಂಗಿಲ್ಲ ಅಂತ ಹೇಳ್ಕೊಂಡ್ ನಾ ಅವ್ರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀರಿ. ಈಗ ಸಿರಿಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ಪ್ರಮಾಣ ಬೆಳೀತಾ ಇದ್ದೀರಿ, ಮತ್ತೆ ಈಗೇನು ಹೇಳಿದ್ರ ನೀವು ಸಂಸ್ಕರಣೆ ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಅದು ಎಷ್ಟೆಷ್ಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಸರ್ ನಾವು ಯಾವಾಗಲೂ ಬಹಳ ಬೆಳೆದಿಲ್ರಿ ಸರ್. ನಮ್ಮ ಮನಿ ಪೂರ್ತಿಯಾಗಂತ ನಾನ್ ಬೆಳ್ಕೊಂಡಿದ್ದು ಮೊದಲ್ರಿ ಸರ್. ಆಮೇಲೆ ನಂದು ನೋಡಿದ ಮೇಲೆ ಏನಾಯ್ತ್ರಿ ಸರ್, ನಾನು ಬೆಳೆದ ಮೇಲೆ ಕೆಲವೊಂದ್ ಜನ ನಮ್ಮ ಹತ್ರ ನೋಡಿದ್ರಿ, ಏನ್ ನಮಗೂ ಇಷ್ಟು ಕೊಡ್ತೀರಿ ಏನಂತ, ನಾನು ಈ ವರ್ಷ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ, ನಾ ಈ ವರ್ಷ ಕೊಡಂಗಿಲ್ಲ, ನಾನು ಈ ಸರ ಬೆಳ್ಕೊಂಡಿದ್ದು ನನ್ನ ಮನಿ ಪೂರ್ತಿಯಾಗಿ ಬೆಳ್ಕೊಂಡಿನಿ, ಇದ್ರ ಬೇಕಾದ್ರೆ ಒಂದ್ ಸ್ವಲ್ಪ ಕೊಡ್ತೀನಿ ನಿಮ್ಗೆ, ಮುಂದಿನ ಸಲ ನಾನು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳ್ಕೊಂಡು ಸರ್. ನಾ ಮೊದಲು ಹಾಕಿದ್ದು 2 ಗುಂಟಾ ರೀ ಸರ್, 2 ಗುಂಟಾ ನೆವಣಿ ಹಾಕಿದ್ದೀರಿ, ಅದೇ 2 ಗುಂಟಾ 2 ಗುಂಟಾದಾಗ 2 ಕಟ್ ಆಯ್ತ್ರಿ ಅಂದ್ರೆ ಒಂದು 100-120 ಕೆಜಿ ಆಯ್ತ್ರಿ ಸರ್. ಅದು ನಾನು ಪ್ರೊಸೆಸಿಂಗ್ ಮಾಡಿ ಇದು ಮಾಡಿದ್ರೆ ಒಂದು 80 ಕೆಜಿ ಆಯ್ತ್ರಿ ಸರ್. 80 ಕೆಜಿ ಆದಕ್ರೆ ನಾನು ಅಷ್ಟು ನಮ್ಮ ಮನೆಯಾಗ ಬಳಕೆ ಮಾಡ್ಕೊಂಡೇವ್ರಿ ಸರ್. ಬಳಕೆ ಮಾಡ್ಕೊಂಡ ಮೇಲೆ ಒಂದೊಂದು ಹಬ್ಬ ಬರ್ತಾವ್ರಿ ಸರ್. ಅದು ಆ ಹಬ್ಬದಾಗ ಒಯ್ದು ನಮ್ಮ ತಾಯಿಯವರು ಮತ್ತೆ ಒಂದು 20-30 ಕಿಲೋ ಒಯ್ದು ಅಲ್ಲೇ ಇಟ್ಕೊಂಡು ಮಾರಿದ್ರಿ. ಅದರಿಂದ ಲಾಭ ಅಂತ ಮುಂದಿನ ಸರ ಏನ್ ಮಾಡಿದ್ರಿ ಸರ್, ನಾನು ಒಂದು ಮಳೆ ವರ್ಷ ಒಂದು 1 ಎಕರೆ ಹಾಕದೇನ್ರಿ ಸರ್. 1 ಎಕರೆ ಹಾಕದಕ್ರೆ 15 ಕಟ್ಟ ಆಯ್ತ್ರಿ ಸರ್. ಹದಿನೈದು ಕಟ್ಟ ಆದ್ರೂಪ್ಲೆ ಅದಕ್ಕೆ ಒಂದು ಅದ್ರಾಗ ಒಂದು 10 ಚೀಲ ಪ್ರೊಸೆಸ್ ಮಾಡಿ ನಮ್ಗೆ ಇಲ್ಲಿ ಊರಾಗ ಒಂದು ನಮ್ಮ ಊರೊಳಗೆ ಒಬ್ಬರು ಗಣ್ಯ ವ್ಯಕ್ತಿಗಳು ಅದಾರೆ ಸರ್. ಆ ಗಣ್ಯ ವ್ಯಕ್ತಿಗಳು ನಮಗೊಂದು 5-5 ಕೆಜಿ ಪ್ಯಾಕೆಟ್ ಮಾಡಿ ಕೊಡ್ತೀನಪ್ಪ ಅಂತ ಕೇಳಿದ್ರಿ, ಪ್ಯಾಕೆಟ್ ಹ್ಞೂನ್ರಿ ಅಂತಂದೆ. ಅವ್ರಿಗೆ ಪ್ಯಾಕೆಟ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡಿನ್ರಿ ಸರ್. ಈಗ ಮೊನ್ನೆ ಒಂದು 7-8 ಕಟ್ಟ ಉಳಿದಿದ್ರು ಸರ್. ಆ 7-8 ಕಟ್ಟದೊಳಗೆ ಒಂದು 4 ಕಟ್ಟ ಒಬ್ರು ಈ ಇದ್ರೊಳಗ ಅದು ಶೋಕಿ ಇದಕ್ಕೆ ಸಾಕ್ತಾರೆ, ಗುಬ್ಬಿ ಅದ್ರಿ ಸರ್ ಮನೆಯೊಳಗ್ರಿ, ಅವಕ್ಕೆ ಬೇಕಾದಂತವ ಮತ್ತು ಈ ಹೋಟೆಲ್ದೊಳಗದು ಅವು ಕಂಜ ಅಂತ ಕೂಳಿಸ್ ಆಗಿರ್ತಾರೆ ಸರ್. ಆ ಕೂಳಿಗಂತ ಬೇಡಕ್ಕಿಂದ್ರೆ ಅವ್ರಿಗೆ ಬೇಡಿಕೆ ಅದಕ್ಕೂ ಬಹಳ ಬೇಡಿಕೆ ಅದ್ರಿ ಸರ್. ಅವ್ರು ಕೇಳಿದ್ರೆ ಅವರಿಗೆ ಮೊನ್ನೆ ಒಂದು 8

ಮತ್ತು ನಮ್ಮ ಈ ಮದುವೆ ಸಭೆ ಆಸ್ಪತ್ರೆ ಇಲ್ಲ, ಆಸ್ಪತ್ರೆ ಖರ್ಚು ಇಲ್ಲ, ಆಸ್ಪತ್ರೆ ಖರ್ಚು ಇಲ್ಲ ಸರ್. ಆಸ್ಪತ್ರೆ ಖರ್ಚು ಏನೋ ನಾರ್ಮಲ್ ರೀ ಸರ್, ಅದು ಬಿಟ್ರಂತೂ ಏನು ಇರಲ್ಲ ರೀ ಸರ್. ನಾರ್ಮಲ್ ಇವೇ ಮನ್ಯಾಗ ಡಿಲೆವರಿ ಇದು ಅವೇ ಏನಮ್ ಖರ್ಚು ರೀ ಸರ್. ಉಳಿಕೆದ ಯಾವುದು ತರದ ಆಸ್ಪತ್ರೆಗೆ ನಾವು ಭಾಳ ಹೋಗುದಿಲ್ಲ ಸರ್, ಭಾಳ ಹೋಗುದಿಲ್ಲ ಸರ್. ಇನ್ನೇನಿದ್ರು ನಾವು ಕಾಯಿಪಲ್ಯ ತಿನ್ನೋದ್ರಿಂದ ನಮ್ಗೇನು ಇದು ಅನ್ಸಿಲ್ಲ ಸರ್, ಅಷ್ಟು ಮಾಡಿ ಇದು ಮಾಡ್ತಾರೆ ಸರ್ ನಮ್ಮ ತಾಯಿಯವರು. ಏನು ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮ ನಾವು ಎಲ್ಲರೂ ನಾವು ವಿಭಕ್ತ ಕುಟುಂಬ ಇರೋದ್ರಿಂದ ನಮ್ಗೇನದು ಇದು ಆರೋಗ್ಯ ಸಮಸ್ಯೆನೂ ಭಾಳ ಇಲ್ಲ ಸರ್ ನಮ್ಮ ಹತ್ರ ರೀ. ನಮ್ಮ ಅಪ್ಪವರು 80 ಏಜ್ ಅದ ರೀ ಸರ್, ಇನ್ನೂ ಆದ್ರೂ ಅವರೇ ಎಮ್ಮೆ ಮೈಸ್ಕೊಂಡು ಬರೋದು, ಇದು ಅವರೇ ಹಾಲು ಹಿಂಡುದು ಅವರೇ ಮಾಡ್ತಾರೆ ಸರ್, ಹಾಲು ಹಿಂಡುದು ಮಾಡ್ತಾರೆ. ಇದು ಅವ್ರಿಗೆ ಕೈಕೊಂಡು ಬರ್ತಾರೆ, ಮತ್ತೆ ಇದು ಅವ್ರಿಗೆ ಮೇವು ನೀರ ಅವರೇ ಮಾಡ್ತಾರೆ ಸರ್, ನಾವು ಮಾಡ್ತೀವಿ ಸರ್ ನಮ್ಮಣ್ಣ. ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಏನಂತಂದ್ರೆ ಕಾಯಿಪಲ್ಯದ ಎಲ್ಲ ಜವಾರಿ ಬೀಜಗಳನ್ನ ನಾನು ಉಪಯೋಗ ಮಾಡ್ತಾ ಇದ್ದೆ ಅಂತ ಹೇಳಿ, ಈಗ ಜವಾರಿ ಬೀಜಗಳನ್ನ ಉಪಯೋಗ ಮಾಡ್ತಾ ಇದ್ರಿ? ನಾ ಈಗಾದ್ರೂ ಜವಾರಿ ಬೀಜ ಯೂಸ್ ಹಮೇ ಜವಾರಿ ಐತ್ರಿ ಸರ್, ಮೆಂತಿ ಪಲ್ಯ ಜವಾರಿ ಐತ್ರಿ ಸರ್. ನಾವು ಮಾರ್ಕೆಟ್ ಇಂದ ಯಾವ್ದು ಬೀಜ ಕೊಂಡು ತೊಗೊಂಡ್ಬರಲ್ಲ ಸರ್, ಏನೋ ಬಹಳ ಒಂದ್ ಸ್ವಲ್ಪ ಹೇಳಿಲ್ಲ ಅಂದ್ರಿ ಸರ್. ಅದನ್ನು ಆದಂತ ನಮ್ಮ ಹತ್ರ ಒಂದು ಕಿರಾಣಿ ಅಂಗಡಿ ಇದ್ರಿ ಸರ್, ಅಲ್ಲಿ ಜವಾರಿನ ಬೀಜ ಸಿಗ್ತಾವ್ರಿ, ಇಲ್ಲಿ ಬಿರಾದರ್ ಅಂತೇಳಿ ಅವ್ರ ಹತ್ರ ತಂದ್ಕಿ ನಾವು ಬೀಜ ಮಾಡ್ತೀವಿ. ಈಗ ಮತ್ತೆ ನಾನು 4-5 ಸೊಲಿಗೆ ಹಮೇಜ ಇದು ಮಾಡಿದ್ರಿ ಸರ್, ಕೊತ್ತಂಬರಿ ಬೀಜ ರೀ. ಇವತ್ತೆ ಇನ್ನಾಗಿ ಪ್ರೊಸೆಸ್ ಮಾಡ್ಲಕತ್ತಿದ್ರು ನಮ್ಮವರು, ಅವು ಬಡದು ಇದು ಇನ್ನ ಬಡದಕ್ಕಿಂದ್ರ ಇದು ಮಾಡಿ ಇಟ್ಟಿವ್ರಿ ಸರ್. ಇನ್ ನಾಳೆ ಮತ್ತ ನಮ್ಗೆ ಇದು ಬೇಕಾಯ್ತಂದ್ರ ಮತ್ತ ಹಾಕ್ಬಿಡ್ತೀವ್ರಿ. ಪುಂಡಿ ಬೀಜನು ಮನೆಯಿಂದೇ ಮಾಡ್ತೀವ್ರಿ ಸರ್, ಸೊಬ್ಬಸಿಗೆ ಮನೆಗೆ ಮಾಡ್ತೀವ್ರಿ, ಹುಣ್ಚಿ ಪಲ್ಯ ಮನೆಗೆ ಮಾಡ್ತೀವ್ರಿ ಸರ್, ಪಾಲಕ್ನು ಮನೆಗೆ ಮಾಡ್ತೀವ್ರಿ ಸರ್, ಸೊಬ್ಬಸಿಗೆ ಮನೆಗೆ ರೀ ಸರ್. ಮತ್ತೆ ಇನ್ನು ಉಳ್ಕೆದ ಬೀಜ ಅಂತೂ ತಿಪ್ಪರಿಕಾಯಿನು ಮನೆಗೆ ಅವೇ ಬೀಜನೇ ಹೊಳ್ಳಿ ಇದು ಮಾಡ್ತೀವ್ರಿ ಸರ್. ಒಂದೊಂದು ಚಲೋ ಕಾಯಿ ಇದ್ದುದು ಬಿಟ್ಟು ಬಿಡ್ತೀವ್ರಿ ಸರ್. ನಾವು ಚಲೋ ಕಾಯಿ ಬಿಟ್ಟವಂದ್ರೆ ತಿಪ್ಪರಿಕಾಯಿನು ಬರ್ತದ್ರಿ ಸರ್, ಸೌಂತೆಕಾಯಿ ರೀ, ಮತ್ತೆ ಅವು ಕುಂಬಳಕಾಯಿ ರೀ ಸರ್, ಇಷ್ಕುಂಬಳ ಅಂತ ಬರ್ತದ್ರಿ ಸರ್, ಬಿಳಿ ಕುಂಬಳ, ಇವೆಲ್ಲ ತರದ ಬೀಜ ನಾವು ಮನೆಗೆ ಮಾಡ್ಕೊಂಡು ಬದ್ನೆಕಾಯಿ ಇಲ್ಲ ಬದ್ನೆಕಾಯಿ ಟೊಮೆಟೊ ಬೆಂಡಿ ಇಲ್ಲ ಸರ್, ಅವು ಇದು ಆಗುದಿಲ್ಲರಿ ಸರ್. ಆದ್ರೆ ಅವು ಬೇರೆ ಕಡೆ ತಂದು ನರ್ಸರಿಯಿಂದ ಅಗಿ ತಂದು ಹಚ್ಚಿಬಿಡ್ತೀವ್ರಿ ಸರ್. ನರ್ಸರಿಯಿಂದ ಬೆಣ್ಣೆ ಇದು ಬದ್ನೆಗೆ ಮತ್ತು ತಮಟೆಗೆ ನರ್ಸರಿಯಿಂದ ತರ್ತೀವಿ ಸರ್. ಮತ್ತು ಇದು ರೀ ಉಳ್ಳಿಗಡ್ಡಿನೂ ಮನೆ ಒಳಗೆ ಮಾಡ್ತೀವಿ. ಉಳ್ಳಿಗಡ್ಡಿ ನಾವು ಕೊಯ್ದಂಥ ಉಳ್ಳಿಗಡ್ಡಿನೇ ನಾವು ಗಂಡ ಮಾಡಿ ಅವೇ ಬೀಜ ಮಾಡ್ಕೋತೀವಿ ಸರ್. ಅವೇ ಬೀಜ ಮಾಡಿ ಅವೇ ಹಾಕ್ತೀವಿ ರೀ. ಮತ್ತು ಮೆಣಸಿಗೆ ಬೀಜನೂ ನಾವು ಮನೆಯಿಂದ ಉಪಯೋಗ, ಎರಡೇ ರೀ ಸರ್ ನಾವು ಕೊಂಡು ತರೋದು, ಒಂದು ಬೆಂಡಿ ಇನ್ನೊಂದು ಬದನೆ, ಇವೆರಡೇ ಬೀಜ ನಾವು ಕೊಂಡು ಮಾರ್ಕೆಟಿಂದ ತರೋದ್ರಿ ಸರ್. ಇಲ್ಲಾಂದ್ರೆ ನರ್ಸರಿಯಿಂದ ತಂದು ಹಚ್ತೀನಿ ರೀ. ಅದು ಬಿಟ್ರಿ ನಾವು ಉಳ್ಕಿದ ಬೀಜ ನಾವು ಮನೆಯಾಗೆ ಪ್ರೊಸೆಸಿಂಗ್ ಮಾಡ್ತೀವಿ. ಮೊನ್ನೆ ಒಬ್ರು ನಮ್ಮ ಅವರು ದಿಂಡವಾರ ಅಂತರಿ ಸರ್, ದಿಂಡವಾರ ಊರಿನವರು ಪಾಟೀಲ್ ಅಂತ ಹೇಳ್ರಿ, ಒಳ್ಳೆ ರೈತರು. ಅವ್ರು ನನ್ನ ಹತ್ರ ಬಂದ್ಕಿಂದ್ರೆ 15 ತರದ ಬೀಜ ಒಯ್ದರಿ ಸರ್, ಅವರು 15 ತರದ ಬೀಜ ನನ್ ಕೊಡಪ್ಪ ಅಂತ ಹೇಳಿ ಅಲ್ಲಿಂದ ದಿಂಡವಾರದಿಂದ ಬಂದಿರಿ. ಇಲ್ಲಿ ನಮ್ ಕೆವಿಕೆದೊಳಗ ವಿ ಕೆ ಸೂಪರ್ ಸ್ಟಾರ್ ಇದು ಐತ್ರಿ ಸರ್, ಪ್ರಶಸ್ತಿ ವಿತರಣೆ ಮಾಡಕತ್ತಿದ್ರಿ. ಅವರು ಪಾಪ ಇಲ್ಲಿಗೆ ಬಂದಿದ್ರು, ಬಂದಾಗ ನನ್ನ ಹತ್ರ ನಾನು ತೋಟಕ್ಕೆ ಬಂದು ನಮ್ದೆಲ್ಲ ವೀಕ್ಷಣೆ ಮಾಡಿಕೊಂಡು ಅವ್ರಿಗೆ ನಾನು ಬೀಜ ಅವ್ರು ನನಗೆ ಅಡ್ವಾನ್ಸ್ ಹೇಳಿದ್ರಿ, ಮಲ್ಲವರು ನಮ್ಮ ಬೀಜ ಬೇಕ್ರಿ ಅಂತಂದಿದ್ರು, ಬಂದು ಒಯ್ರಿ ಅಂತ ಹೇಳಿದ್ರಿ. ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ಒಯ್ದು ಹೋಗಿದ್ರು. ಇನ್ನು ನಾಳೆ ನಾಡ್ದ ಪೂನ್ ಹಸ್ತಾರೆ ಸರ್ ಹಾಕಿದ್ರಂತ ಅವರು, ನಾನು ಬಂದು ನಾನು ಪ್ಲಾಟ್ ವೀಕ್ಷಣೆ ಮಾಡ್ಕೊಂಡು ಹೋಗುನು ಅಂದಾರೆ ಸರ್ ಅವ್ರು, ಒಂದ್ಸಲ ಹೋಗಿ ಬರ್ಬೇಕಾಗಿತ್ತು ಸರ್. ಸಂತೋಷ, ನೀವು ಇಷ್ಟೆಲ್ಲ ಮಾಡಿದಿರಿ, ಮತ್ತೆ ನಿಮಗೆ ಸತ್ಕಾರ ಪುರಸ್ಕಾರ ಆಗಿರ್ಬೇಕಲ್ಲ, ಸಿಕ್ಕಿರ್ಬೇಕಲ್ಲ. ನಮ್ಗೆ ಆತ್ಮ ಮತ್ತು ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದರಿ ಸರ್ 2018 2019 ಇಪ್ಪತ್ತರೊಳಗ್ರಿ ಸರ್. ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದರಿ. 2020-21 ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ಮಲ್ಲಪ್ಪ ಅವರು, ಒಂದು ಕೇಳ್ತೀನಿ, ಈಗ ತಾವು ಹೇಳಿದ್ರಿ ಮಾರ್ಕೆಟ್ ಮಾಡುವಾಗ ನಿಮ್ಮ ತಾಯಿಯವರೇ ಮುಂಜಾನೆ ಹೋಗಿ ಮಾರ್ಕೊಂಡು ಎಲ್ಲ ಸಂತಿಗೆ ಹೋಗಿ ಬರ್ತಾರ ಅಂತ ಹೇಳಿದ್ರಿ, ಹೊಸ ಹುಡುಗರಿಗೆ ಯಾಕೆ ಹಚ್ಚಂಗಿಲ್ಲ ನೀವು ಕೆಲಸಕ್ಕೆ? ಹೊಸ ಹುಡುಗರು ಹೋಗ್ತಾರೆ ಸರ್. ಈಗ ನಮ್ಮ ತಾಯಿಯವರಿಗೆ ಹೋಗ್ಲಿಲ್ಲ ಅಂದ್ರೆ ಸರ್ ನಮ್ಮ ಮನೆಯವ್ರು ಹೋಗ್ತಾರ್ರಿ, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗ್ತಾರ್ರಿ, ಇಲ್ಲ ನಾ ಹೋಗ್ತೀನಿ ಸರ್. ನಾವು ಹೋದೇವ್ ಅಂತಂದ್ರೆ ಈಗ ಮಾರ್ಕೆಟ್ನಾಗ ನಮ್ಗ ಒಂದ್ ಸ್ವಲ್ಪ ನಾವು ಬಹಳ ಜನ ಕೂನಿರೋದ್ರಿಂದ ನಾವು ಹಂಗೆ ಹೋಗ್ತಾರೀ ಸರ್. ಅದಕ್ಕಾಗಿ ನಮ್ಗೇನಂತಾರೆ, ನೀವು ಹೋದ್ರೆ ಅಂದ್ರೆ ಏನೂ ಇಲ್ಲ, ನೀವೆಲ್ಲ ಬಿಡಾನೆ ಮಾಡಿ ಬರ್ತೀರಿ ಅಂತೇಳಿ ನಮ್ಮ ತಾಯಿಯವ್ರು ಹತ್ತಿರ್ತಾರೆ. ಅದಕ್ಕಾಗಿ ನಾವು ಬರೇ ಒಯ್ದು ಕೊಟ್ಟು ಬರೋದು ಅಟ್ಟೆ ಕೆಲಸ ರೀ ಸರ್. ಕೊಟ್ಟು ನಮ್ಮ ತಾಯಿಯವ್ರಿಗೆ ಏನೋ ಊರಿಗೆ ಹೋಗಿದ್ರು ಅಥವಾ ಏನಾದ್ರು ಒಂದ್ ಸ್ವಲ್ಪ ಸಮಸ್ಯೆ ಆಗಿತ್ತಂದ್ರೆ ನನ್ನ ಮನೆಯವ್ರು ಹೋಗ್ತಾರೆ ಸರ್, ಇಲ್ಲ ನಮ್ಮ ಅತ್ತಿಗೆಯವ್ರು ಹೋಗಿ ಅಂದ್ರೆ ಮಾರ್ಕೆಟ್ ಮಾಡ್ಕೊಂಡ್ ಬರ್ತಾರೆ ಸರ್. ಅಲ್ಲ, ಈಗ ನೀವು ಬೆಳೆದಿರ್ತಿರಲ್ಲ, ನೀವು ಎಷ್ಟು ಶ್ರಮ ಪಟ್ಟಿರಿ ಅಂತ ನಿಮಗ್ ಗೊತ್ತಿರ್ತದ, ಅದ್ರ ಬೆಲೆ ಎಷ್ಟದ ಅನ್ನೋದು ನಿಮಗ್ ಗೊತ್ತಿರ್ತದ. ಆ ಬೆಲೆನ ಹೇಳೋದೇನು ತಪ್ಪಿಲ್ಲಲ್ಲ ಸರ್? ಅದು ಬೆಲೆ ಕೊಡ್ತಾರಿ ಸರ್, ಅವರು ಕೊಡ್ತಾರಿ ಸರ್. ಆದ್ರೆ ನಮ್ಮದು ರೈತರ ಧರ್ಮ ಏನದ್ರಿ ಸರ್, ನಾವು 10 ರೂಪಾಯಿ ಕೊಟ್ಟಿದ್ರೆ ನಾವು ಒಂದು 15 ರೂಪಾಯಿ ಕೊಡಬೇಕಾಗ್ತದೆ ಸರ್ ಮ್ಯಾಲ. ಕಡೆಗೆ ಒಂದು 5 ರೂಪಾಯಿ ಇದ್ರೆ ನಾವು ಹೆಚ್ಚಿಗೆ ಕೊಡಬೇಕ್ರಿ. ಈಗ ನಮ್ಮ ತಾಯಿಯವ್ರು ಹತ್ತಿರ್ತಾರೆ, ಅವ್ರು ಬೆಳೆದಿರ್ತಾರೆ, ಅವ್ರು ಹರಿದಿದ್ದು ಗೊತ್ತಿರ್ತಾರೆ, ನಮಗೂ ಗೊತ್ತಿರ್ತಾರೆ, ಕೊಟ್ಬಿಡಮ್ಮ ಅಂತೇಳಿ ನಾವು ಹೇಳ್ತಿರ್ತೇವೆ. ಅವ್ರಿಗೆ ಇದು ಆಗುದಿಲ್ಲರಿ. ಆದ್ರೂ ಅವರು ನಮ್ಮ ತಾಯಿಯವ್ರದ್ದು ದೊಡ್ಡ ಮನ್ಸರ್ ಸರ್. ಯಾವಾಗಲೂ ನಾವು ಬಂದು ನಿಂತರು ನಮ್ಗೆ ಯಾರೇ ಮಾತಾಡ್ಸಿದ್ರೆ ಅಂದ್ರೆ ಹಿಂದೆ ನಿಂತು ಏ ಆಯ್ತೇಳಿ ನಡೀತದೆ ಹೋರಿ ಸರ್ ಅಂದ್ಬಿಡ್ತಾರೆ.